ಈಗ ನಾವು ಆ ಕಡೆ ಎಲ್ಲ ಕ್ಷೇತ್ರ ಭೇಟಿಗೆ ಹೋದಾಗ ಹೇಳ್ತಾರೆ ಕೆಳದಿ ತಳಿ ಸರ್ ಇದು ಮಾಸೂರು ತಳಿ ಭಾಳ ಚೆನ್ನಾಗಿದೆ ಅಂತ. ಆ ಸಾಗರ ಆ ಒಂದು ಪ್ರದೇಶಕ್ಕೆ ಅದು ಸೂಕ್ತವಾಗಿರ್ತದೆ, ಅಂದರೆ ಹೆಚ್ಚು ಮಳೆ, ಆ ಒಂದು ಮಣ್ಣಿನ ಗುಣಧರ್ಮ ಅಲ್ಲಿ ಚೆನ್ನಾಗಿ. ಆ ಪ್ರದೇಶದಲ್ಲಿ ಸಾಗರ ತಳಿಯೂ ಸಹಿತ ಸಾಮಾನ್ಯವಾಗಿ ಈ ರಾಶಿ ಅಡಿಕೆಗೆ ಹೆಚ್ಚು ಸೂಕ್ತವಾಗ್ತದೆ. ಮತ್ತು ಕೆಲವರು ಲೇಟ್ ಆದಾಗ ಅದನ್ನು ಚಾಲಿ ಮಾಡುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಅದು ಸಾಮಾನ್ಯವಾಗಿ 3-3.5 kg ರಾಶಿ ಅಡಿಕೆಯನ್ನು, ಬೇಯಿಸಿದ ಅಡಿಕೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಈ ಅಡಿಕೆ ತಳಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್, ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಇನ್ನು ಕೃಷಿ ಮಾಹಿತಿ. ಸಾಮಾನ್ಯವಾಗಿ ನಾವು ಸಸ್ಯಗಳಲ್ಲಿ ಬೀಜದಿಂದ ವಂಶಾಭಿವೃದ್ಧಿಯನ್ನು ಮಾಡ್ತೇವೆ. ಇದನ್ನ ಲಿಂಗರೀತಿಯ ವಂಶಾಭಿವೃದ್ಧಿ ಅಂತ ಕರಿತೀವಿ. ಜೊತೆಗೆ ಸಸ್ಯಗಳ ವಿವಿಧ ಭಾಗಗಳನ್ನು ಬಳಸಿ ನಾವು ಸಸ್ಯ ಸಂವರ್ಧನೆಯನ್ನು ಮಾಡ್ತೀವಿ. ಇದಕ್ಕೆ ನಿರ್ಲಿಂಗ ರೀತಿಯ ವಂಶಾಭಿವೃದ್ಧಿ ಅಥವಾ ಸಸ್ಯ ಮೂಲ ಸಂವರ್ಧನೆ ಅಂತ ಕರಿತೀವಿ. ಕಾಫಿ ಬೆಳೆಯಲ್ಲಿ ನಾವು ಉತ್ತಮ ಗುಣಮಟ್ಟದ ಸಸ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಈ ನಿರ್ಲಿಂಗ ರೀತಿಯ ವಂಶಾಭಿವೃದ್ಧಿ ಅಥವಾ ಸಸ್ಯ ಮೂಲದ ಸಂವರ್ಧನೆ ಬಹಳ ಅನುಕೂಲಕರ. ಇದು ಬಹಳ ಸರಳ ಮತ್ತು ಸುಲಭವಾದ್ದು. ಇದನ್ನು ತೋಟದ ಮಟ್ಟದಲ್ಲಿ ನಾವು ಅಳವಡಿಸ್ಕೋಬೋದು, ಹೆಚ್ಚಿನ ಇಳುವರಿಯನ್ನು ಇದರಿಂದ ಪಡೆಯಬಹುದು. ಜೊತೆಗೆ ಕೀಟಗಳು ಮತ್ತು ರೋಗಗಳಿಗೆ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಬಹುದು. ಉತ್ತಮ ಕಪ್ಪು ಗುಣಮಟ್ಟದಂತಹ ಅಪೇಕ್ಷಣೀಯ ಗುಣಗಳನ್ನು ಕೂಡ ನಮ್ಮ ಬೆಳೆಯಲ್ಲಿ ನಾವು ಪಡೆಯಬಹುದು. ಈ ರೋಬಸ್ಟಾ ಮತ್ತು ಅರೇಬಿಕಾ ತಳಿಗಳಲ್ಲಿ ನಾವು ಉತ್ತಮ ಈ ಸಂಕರಣ ತಳಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಎಲ್ಲಿ ಈ ಬೀಜ ಪ್ರಸರಣ ಅನುವಂಶಿಕವಾಗಿ ಏಕರೂಪದ ಸಂತತಿಯನ್ನು ಖಾತ್ರಿಪಡಿಸೋದಿಲ್ವೋ ಅಂತಹ ಕಡೆಗಳಲ್ಲಿ ನಾವು ಈ ನಿರ್ಲಿಂಗ ರೀತಿಯ ವಂಶಾಭಿವೃದ್ಧಿಯನ್ನು ಬಳಸ್ಕೊಳ್ಳೋದು ಅನಿವಾರ್ಯ. ಕಾಫಿ ಬೆಳೆಯಲ್ಲಿ ನಾವು ಕಾಂಡದ ತುಂಡುಗಳನ್ನು ಬಳಸ್ಕೊಂಡು ಸಸಿಗಳನ್ನು ವೃದ್ಧಿಪಡಿಸ್ಕೊಳ್ಳೋದು ಬಹಳ ಉತ್ತಮವಾದಂಥ ವಿಧಾನ. ಹಲವಾರು ದೇಶದಲ್ಲಿ ಕಾಫಿ ಸಸಿಗಳನ್ನು ಈ ರೀತಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತೆ. ಮುಖ್ಯವಾಗಿ ಈ ಕಂಬ ಚಿಗುರುಗಳನ್ನು ನಾವು ಈ ಸಸ್ಯ ಮೂಲ ಸಂವರ್ಧನೆಗೆ ಬಳಸ್ಕೋಬೋದು. ಇವು ಮುಖ್ಯ ಕಾಂಡಕ್ಕೆ ಸಮಾನಾಂತರವಾಗಿ ನೇರವಾಗಿ ಬೆಳೀತವೆ. ಇಂತಹ ಈ ಕಂಬಚ್ಚಿಗರನ್ನು ನಾವು ತೆಗೆದುಕೊಂಡು ಅವುಗಳನ್ನು ಒಂದೊಂದು ಗಿಣ್ಣುಗಳು ಇರೋ ರೀತಿಯಲ್ಲಿ ನಾವು ಕತ್ತರಿಸಿಕೊಂಡು ಪಾಲ್ತೀನ್ ಚೀಲಗಳಿಗೆ ವರ್ಗಾಯಿಸಬೇಕು. ಈ ಪಾಲ್ತೀನ್ ಚೀಲದಲ್ಲಿ ಸಾಮಾನ್ಯವಾಗಿ ನಾವು ಮರಳು, ಸಾವಯವ ಗೊಬ್ಬರ ಮತ್ತು ಈ ಕೆಮ್ಮಣ್ಣನ್ನು ಹಾಕ್ಕೊಂಡು ಈ ಸಸಿಗಳ ಮಿಶ್ರಣವನ್ನು ತಯಾರು ಮಾಡಿಕೊಂಡು ಅದಕ್ಕೆ ಈ ಕಾಂಡದ ತುಂಡುಗಳನ್ನು ನೆಡಬೇಕಾಗತ್ತೆ. ಆನಂತರ ಇವುಗಳನ್ನು ಈ ಪಾಲ್ತೀನ್ ಟನಲ್ಸ್ ಅಥವಾ ಸುರಂಗಗಳಲ್ಲಿ ಇಟ್ಟು ಅಲ್ಲಿ ಅಭಿವೃದ್ಧಿ ಪಡಿಸ್ಕೋಬೇಕಾಗತ್ತೆ. ಅವು ಸಾಧಾರಣವಾಗಿ 1-2 feet ಎತ್ತರ ಬೆಳೆದ ಮೇಲೆ ಅವುಗಳನ್ನು ನಾವು ನಾಟಿಗೆ ಬಳಸ್ಕೋಬೋದು. ಈ ಸಸ್ಯ ಮೂಲ ಸಂವರ್ಧನೆಯಿಂದ ಹಲವಾರು ಪ್ರಯೋಜನಗಳನ್ನು ನಾವು ಪಡ್ಕೋಬೋದು. ಮುಖ್ಯವಾಗಿ ತಾಯಿ ಗಿಡದ ನಮಗೆ ಬೇಕಾದಂಥ ಗುಣಲಕ್ಷಣಗಳನ್ನು ನಾವು ಸಸಿಗಳಲ್ಲಿ ಪಡ್ಕೋಬೋದು. ಜೊತೆಗೆ ಈ ಎಲ್ಲ ಸಸಿಗಳು ಒಂದೇ ರೂಪವಾಗಿರ್ತವೆ, ಜೊತೆಗೆ ಒಂದೇ ಸಾರಿ ಅವು ಫಸಲಿಗೂ ಕೂಡ ಬರ್ತವೆ. ಒಳ್ಳೆಯ ಇಳುವರಿಯನ್ನು ಪ್ರಾರಂಭದಲ್ಲೇ ನಾವು ಪಡ್ಕೋಬಹುದು. ದಿನ ಕಳೆದಂತೆ ಈ ಇಳುವರಿಯಲ್ಲಿ ಏರಿಕೆಯನ್ನು ನಾವು ಕಾಣಬಹುದು, ಜೊತೆಗೆ ಸ್ಥಿರತೆಯನ್ನು ಕೂಡ ಕಾಣಬಹುದು. ಈ ಕಾಫಿಯ ಕಪ್ ಗುಣಮಟ್ಟ ಅಂತ ನಾವೇನು ಕರಿತೀವಿ ಇದರಲ್ಲೂ ಕೂಡ ಸುಧಾರಣೆಯನ್ನು ನಾವು ಸಾಧಿಸಬಹುದು. ಜೊತೆಗೆ ಸುಸ್ಥಿರ ಉತ್ಪಾದಕತೆಯನ್ನು ಕಾಪಾಡ್ಕೋಬಹುದು. ಪ್ರತಿ ಒಂದು ತೋಟದಿಂದ ನಾವು ಹೆಚ್ಚಿನ ಆದಾಯವನ್ನು ಇದರಿಂದ ಪಡ್ಕೋಬಹುದು. ಹಳೆಯದಾದಂಥ ಅನುತ್ಪಾದಕವಾದಂಥ ಜೊತೆಗೆ ಅನಪೇಕ್ಷಿತ ಸಸ್ಯಗಳನ್ನು ನಾವು ಅವು ಉತ್ಪಾದನೆ ಮಾಡುವಂಥ ಸಸ್ಯಗಳನ್ನಾಗಿ ಪರಿವರ್ತಿಸೋದಕ್ಕೆ ಈ ಕಸಿ ವಿಧಾನವನ್ನು ಅನುಸರಿಸ್ಬೋದು. ಇದಕ್ಕೆ ಟಾಪ್ ಗ್ರಾಫ್ಟಿಂಗ್ ಅಂತ ಕರೀತಾರೆ. ಈ ಕಾಫಿನಲ್ಲಿ ನಾವು ಮುಖ್ಯವಾಗಿ ಈ ವೆಡ್ಜ್ ಗ್ರಾಫ್ಟಿಂಗ್ ಮತ್ತು ಸೀಳು ಕಸಿ ವಿಧಾನವನ್ನು ಬಳಸ್ಕೊಳ್ತೀವಿ. ಇದನ್ನು ಬೆಣೆ ಕಸಿ ವಿಧಾನ ಅಂತ ಕೂಡ ಕರೀತಾರೆ. ಇದರಲ್ಲಿ ಅತ್ಯುತ್ತಮವಾದಂಥ ತಾಯಿ ಸಸ್ಯದಿಂದ ಏಕಗಿಣ್ಣಿನ ಕಸಿ ಕೊನೆಯನ್ನು ತೆಗೆದುಕೊಂಡು ಮುಖ್ಯವಾಗಿ ನಾವು ಈ ಅನುತ್ಪಾದಕ ಕಾಫಿ ಗಿಡಗಳ ಬೇರು ಕಾಂಡಗಳಿಗೆ ಒಳ್ಳೆಯ ಗುಣ ಇರುವಂಥ ಈ ತಾಯಿ ಸಸ್ಯದಿಂದ ತೆಗೆದಿರುವಂಥ ಏಕಗಿಣ್ಣಿನ ಕಸಿ ಕೊನೆಯನ್ನು ಅದರಲ್ಲಿ ಕಸಿ ಮಾಡ್ತೀವಿ. ಮುಖ್ಯವಾಗಿ ನಾವು ಆರಿಸಿಕೊಂಡಿರುವಂಥ ಒಳ್ಳೆಯ ಗುಣ ಇರುವಂಥ ಕಾಫಿ ಗಿಡಗಳಿಂದ ಏಕಗಿಣ್ಣಿನ ಕಸಿ ಕೊನೆಯನ್ನು ನಾವು ತೆಗೆದುಕೊಳ್ತೀವಿ. ಮತ್ತು ನಾವು ಪರಿವರ್ತನೆ ಮಾಡ್ಕೋಬೇಕು ಅಂದುಕೊಂಡಿರುವಂಥ ಅನುತ್ಪಾದಕ ಈ ಕಾಫಿ ಗಿಡಗಳಲ್ಲಿ ಬೆಳೆಯುವಂಥ ಈ ಲಂಬವಾದ ಕಂಬಚ್ಚಿಗರಿಗೆ ಈ ಉತ್ತಮವಾದಂಥ ಸಸ್ಯದ ಕಾಂಡದ ತುಂಡುಗಳಿಂದ ಕಸಿ ಮಾಡಲಾಗುತ್ತೆ. ಈ ಕಸಿ ಚೆನ್ನಾಗಿ ಹೊಂದ್ಕೊಂಡ ಮೇಲೆ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ಕಾಂಡ ಬದಲಿಕೆ ವಿಧಾನದಿಂದ ಹಲವಾರು ಪ್ರಯೋಜನಗಳನ್ನು ಪಡಿಬೋದು. ಈ ಅನಪೇಕ್ಷಿತವಾದಂಥ ಜೊತೆಗೆ ಈ ಮರಕಫಾತನ್ನು ಮಾಡುವಾಗ ಹಾನಿಗೆ ಒಳಗಾದಂಥ ಸಸ್ಯಗಳನ್ನು ನಾವು ಉತ್ಪಾದಕ ಸಸ್ಯಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಈ ವಿಧಾನವನ್ನು ಬಳಸ್ಕೋಬೋದು. ಇದು ಒಂದು ಸರಳವಾದಂಥ ವಿಧಾನ. ಜೊತೆಗೆ ಅಸ್ತಿತ್ವದಲ್ಲಿರುವಂಥ ಈ ಕಾಫಿ ಗಿಡಗಳ ಚೆನ್ನಾಗಿ ಹೊಂದ್ಕೊಂಡಿರುವಂಥ ಬೇರು ವ್ಯವಸ್ಥೆ ಮೇಲೆ ನಾವು ಉತ್ತಮವಾದಂಥ ಗುಣಗಳನ್ನು ಹೊಂದಿರುವಂಥ ತಾಯಿ ಗಿಡದಿಂದ ತಂದಂಥ ಭಾಗವನ್ನು ಕಸಿ ಮಾಡೋದರಿಂದ ಇದರಿಂದ ತೀವ್ರವಾದಂಥ ಬೆಳವಣಿಗೆಯನ್ನು ಕೂಡ ನಾವು ಪಡಿಬಹುದು. ಇದರಿಂದ ಉತ್ತಮವಾದಂಥ ಇಳುವರಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಇಳುವರಿ ಕೂಡ ಹೆಚ್ಚಾಗ್ತಾ ಹೋಗಿ ಒಳ್ಳೆಯ ಸುಸ್ಥಿರವಾದಂಥ ಇಳುವರಿಯನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕಾಫಿ ತೋಟಗಳಲ್ಲಿ ಮಣ್ಣಿನ ಆಮ್ಲೀಯತೆಯ ಸಮಸ್ಯೆ ಬಹಳ ಮುಖ್ಯವಾದಂಥ ಸಮಸ್ಯೆ. ಹೆಚ್ಚಿನ ಮಳೆ ಬೀಳುವಂಥ ಪ್ರದೇಶದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಪೋಷಕಾಂಶಗಳು ತೊಳೆದು ಹೋಗೋದ್ರಿಂದ ಮತ್ತು ಆಮ್ಲವನ್ನು ಉತ್ಪಾದನೆ ಮಾಡುವಂಥ ಸಾರ್ವಜನಿಕ ರಸಗೊಬ್ಬರಗಳ ಬಳಕೆಯಿಂದ ಕಾಫಿ ತೋಟಗಳ ಮಣ್ಣು ಆಮ್ಲೀಯವಾಗುತ್ತೆ. ಉತ್ತಮವಾದಂಥ ಕಾಫಿ ಗಿಡಗಳ ಬೆಳವಣಿಗೆಗೆ ಹೆಚ್ಚಿನ ಇಳುವರಿಗೆ ಮಣ್ಣಿನ ರಸಸಾರ 6-6.2 ಇರಬೇಕಾಗತ್ತೆ. ಇದಕ್ಕಿಂತ ಕಡಿಮೆ ಆದಾಗ ಮಣ್ಣು ಆಮ್ಲೀಯವಾಗಿದೆ ಅಂತ ನಾವು ನಿರ್ಧರಿಸಬಹುದು. ಈ ಆಮ್ಲೀಯತೆಯನ್ನು ನಿರ್ಧರಿಸೋದಕ್ಕೆ ನಾವು ಮುಖ್ಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡ್ಕೋಬೇಕಾಗತ್ತೆ. ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡು ನಮ್ಮ ಮಣ್ಣಲ್ಲಿರುವಂಥ ಆಮ್ಲೀಯತೆಯ ಪ್ರಮಾಣವನ್ನು ತಿಳಿದುಕೊಂಡು ಆನಂತರ ಈ ಕಾಫಿ ತೋಟಗಳ ಮಣ್ಣಿನ ಸುಧಾರಣೆಗೆ ನಾವು ಕೈ ಹಾಕಬೇಕಾಗತ್ತೆ. ಈ ಮಣ್ಣಿನ ಆಮ್ಲೀಯತೆಯಿಂದ ಹಲವಾರು ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ. ಅಗತ್ಯ ಪೋಷಕಾಂಶಗಳಾದಂಥ ರಂಜಕ, ಪೊಟ್ಯಾಷು, ಸುಣ್ಣ, ಮೆಗ್ನೀಷಿಯಮ್ಮು, ಸತು ಮತ್ತು ಬೋರಾನ್ ಲಭ್ಯತೆ ಕಡಿಮೆ ಆಗುತ್ತೆ. ಅಲ್ಯೂಮಿನಿಯಮ್ಮು, ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ನ ವಿಷಕಾರಿ ಪರಿಣಾಮ ಉಂಟಾಗುತ್ತೆ. ಮಣ್ಣಲ್ಲಿರುವಂಥ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಚಟುವಟಿಕೆ ಕಡಿಮೆ ಆಗುತ್ತೆ. ಶಿಲೀಂಧ್ರದಂತಹ ಹಾನಿಕಾರಕ ಸೂಕ್ಷ್ಮಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಬೇರು ಮತ್ತು ಬೇರೆ ಒಂದು ರೋಗಗಳಿಗೂ ಕೂಡ ಇದು ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಮಣ್ಣಿನ ಆಮ್ಲೀಯತೆಯ ಸುಧಾರಣೆಗೆ ನಾವು ಮುಖ್ಯವಾಗಿ ಕೆಲವೊಂದು ಮಣ್ಣಿನ ಸುಧಾರಕಗಳನ್ನು ಬಳಸ್ಕೋಬೇಕು. ಕಾಫಿ ಗಿಡದ ಬುಡದ ಸುತ್ತಲೂ ಈ ಗೊಬ್ಬರ ಹಾಕುವಂಥ ಪ್ರದೇಶದಲ್ಲಿ, ಹಾಗೆಯೇ ಎರಡು ಗಿಡಗಳ ಮಧ್ಯದ ಭಾಗದಲ್ಲಿ ಸಾಮಾನ್ಯವಾಗಿ ಕೃಷಿ ಸುಣ್ಣ ಅಥವಾ ಡೋಲೋಮೈಟನ್ನು ನಾವು ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ 80% ಹೆಚ್ಚಿನ ತಟಸ್ಥಗೊಳಿಸುವ ಮೌಲ್ಯವನ್ನು ಹೊಂದಿರುವಂಥ ಸುಣ್ಣವನ್ನು ಉತ್ತಮ ಅಂತ ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ಬೇರೆ ಪ್ರದೇಶಗಳಿಗಿಂತ ಹೆಚ್ಚು ಆಮ್ಲೀಯವಾಗಿರುವಂಥ ಈ ಸಸ್ಯದ ಬುಡದ ಸುತ್ತಮುತ್ತಲಿನ ಗೊಬ್ಬರ ಹಾಕುವಂಥ ಪ್ರದೇಶ ಸೇರಿದಂತೆ ತೋಟದಲ್ಲಿ ಕೃಷಿ ಸುಣ್ಣ ಅಥವಾ ಡೋಲೋಮೈಟನ್ನು ನಾವು ಏಕರೂಪವಾಗಿ ಹರಡೋದು ಬಹಳ ಅತ್ಯಗತ್ಯ. ಹಾಕಬೇಕಾದಂಥ ಸುಣ್ಣ ಅಥವಾ ಡೋಲೋಮೈಟ್ನ ಪ್ರಮಾಣ ಮಣ್ಣಿನ ರಸಸಾರವನ್ನು ಅವಲಂಬಿಸಿರುತ್ತೆ. ಅತಿ ಆಮ್ಲೀಯ ಮಣ್ಣುಗಳಿಗೆ ಹೆಚ್ಚು ಸುಣ್ಣದ ಅಗತ್ಯ ಇರುತ್ತೆ. ಅದೇ ರೀತಿ ಕಡಿಮೆ ಆಮ್ಲೀಯ ಮಣ್ಣುಗಳಿಗೆ ಕಡಿಮೆ ಸುಣ್ಣ ಸಾಕಾಗತ್ತೆ. ಸಾಕಷ್ಟು ಮಣ್ಣಿನ ತೇವಾಂಶ ಇರುವಾಗ ನಾವು ಈ ಮಣ್ಣಿನ ಆಮ್ಲೀಯತೆಯನ್ನು ತಟಸ್ಥಗೊಳಿಸೋದಕ್ಕೆ ಈ ಸುಣ್ಣ ಅಥವಾ ಡೋಲೋಮೈಟನ್ನು ಬಳಸ್ಕೋಬೇಕಾಗತ್ತೆ. ಇದರಿಂದ ಈ ಸುಣ್ಣದಲ್ಲಿರುವಂಥ ಸುಣ್ಣದ ಅಂಶ ಅಂದರೆ ಕ್ಯಾಲ್ಸಿಯಂ ಅಂಶ ಮತ್ತು ಮೆಗ್ನೀಷಿಯಂ ಅಂಶಗಳು ಬಿಡುಗಡೆಯಾಗೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಮುಖ್ಯವಾಗಿ ಈ ಮಣ್ಣು ಪರೀಕ್ಷೆಯನ್ನು ನಾವು ಈ ಮಣ್ಣಿನ ಆಮ್ಲೀಯತೆಯ ಸುಧಾರಣೆಗೆ ಮತ್ತು ಪೋಷಕಾಂಶಗಳನ್ನು ಕಾಫಿ ತೋಟಗಳಿಗೆ ಕೊಡೋದಕ್ಕೆ ಮಾಡಬೇಕಾಗತ್ತೆ. ಮಣ್ಣು ಪರೀಕ್ಷೆಗೆ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸೋದು ಬಹಳ ಮುಖ್ಯ. ಅಂದರೆ ಪ್ರತಿ ಮಾದರಿ 2 ಹೆಕ್ಟೇರ್ ಅಥವಾ 5 ಎಕರೆ ಪ್ರದೇಶವನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಇರಬೇಕಾಗತ್ತೆ. ಮುಖ್ಯವಾಗಿ ನಾವು ಕಾಫಿ 4 ಗಿಡಗಳ ಮಧ್ಯಭಾಗದಿಂದ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗತ್ತೆ. ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುವಂಥ ಪ್ರದೇಶದಲ್ಲಿ ಎಲ್ಲ ಕಸವನ್ನು ತೆಗೆದುಹಾಕಬೇಕು. ನಮ್ಮಲ್ಲಿರುವಂಥ ಅಗಾರ ಅಥವಾ ನಮ್ಮಲ್ಲಿರುವಂಥ ಕೊಳವೆ ಒಂದು ಉಪಕರಣವನ್ನು ಬಳಸಿ 22 ಸೆಂಟಿಮೀಟ್ರ್ ಅಥವಾ 9 ಅಂಗ್ಲ ಅಥವಾ 3/4 ಅಡಿ ಆಳದ ರಂಧ್ರವನ್ನು ತೆಗೆಯಬೇಕಾಗತ್ತೆ. ಈ ರಂಧ್ರದ ಸುತ್ತಲೂ ಮಣ್ಣನ್ನು ಮೇಲಿಂದ ಕೆಳಗಡೆ ಎಲ್ಲ ಪಕ್ಕದಲ್ಲೂ ಕೂಡ ನಾವು ಉಜ್ಜಿ ತೆಗಿಬೇಕಾಗತ್ತೆ. ಏಕರೂಪದ ಮಿಶ್ರಣವನ್ನು ಪಡೆಯೋದಕ್ಕೆ 20 ಕಡೆಗಳಿಂದ ತೆಗೆದಂಥ ಮಣ್ಣನ್ನು ನಾವು ಮಿಶ್ರ ಮಾಡಬೇಕಾಗತ್ತೆ. ಈ ಮಿಶ್ರ ಮಾಡಿದಂಥ ಮಣ್ಣನ್ನು 4 ಭಾಗಗಳನ್ನಾಗಿ ಮಾಡಿಕೊಂಡು ಎದುರು ಬದರಿಗಿರುವಂಥ ಭಾಗಗಳನ್ನು ನಾವು ತೆಗೆದುಹಾಕಿ 2 ಭಾಗಗಳನ್ನು ಮಿಶ್ರಣ ಮಾಡಿ ಮತ್ತೆ ಈ ವಿಧಾನವನ್ನು ಪುನರಾವರ್ತಿಸ್ತಾ ಹೋಗಿ 1/2 ಕಿಲೋಗ್ರಾಂನಷ್ಟು ಮಣ್ಣು ಸಿಗೋವರೆಗೂ ಕೂಡ ಈ ವಿಧಾನವನ್ನು ಮುಂದುವರಿಸಬೇಕಾಗತ್ತೆ. ಈ 1/2 ಕಿಲೋಗ್ರಾಂನಷ್ಟು ಮಣ್ಣನ್ನು ನಾವು ನೆರಳಿನಲ್ಲಿ ಒಣಗಿಸ್ಬೇಕು. ಅದರಲ್ಲಿರುವಂಥ ಕಲ್ಲು ಕಸ ಕಡ್ಡಿಗಳನ್ನು ತೆಗೆಯಬೇಕಾಗತ್ತೆ. ಜೊತೆಗೆ ಶುದ್ಧ ಬಟ್ಟೆ ಚೀಲದಲ್ಲಿ ಆ ಮಾದರಿಯನ್ನು ನಾವು ಪ್ಯಾಕ್ ಮಾಡಿ ಲೇಬಲ್ ಮಾಡಿ ಮಣ್ಣು ಪರೀಕ್ಷೆಗೆ ಕಳಿಸ್ಕೊಡ್ಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕಾಫಿ ಬೆಳೆಯಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ. ಈ ಅರೇಬಿಕಾ ತೋಟಗಳಲ್ಲಿ ಬಿಳಿ ಕಾಂಡಕೊರಕದ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಕಾಫಿ ಬಿಳಿ ಕಾಂಡಕೊರಕದಿಂದ ತೀವ್ರವಾಗಿ ಹಾನಿಗೊಳಗಾದಂಥ ಕಾಫಿ ಗಿಡಗಳನ್ನು ಮಟ್ಟ ಮಾಡಿ ಬಿಡಬೇಕಾಗತ್ತೆ. ಕಡಿಮೆ ಹಾನಿಯಾದಂಥ ಅಥವಾ ಕಾಫಿ ಬಿಳಿ ಕಾಂಡಕೊರಕ ಶಂಕಿತ ಗಿಡಗಳನ್ನು ನಾವು ನಾನ್ ಓವನ್ ಬಟ್ಟೆಯಿಂದ ಸುತ್ತಬೇಕಾಗತ್ತೆ. ಮುಖ್ಯವಾಗಿ ಕಾಫಿ ಗಿಡದ ಮುಖ್ಯ ಕಾಂಡ ಮತ್ತು ದಪ್ಪ ರೆಂಬೆಗಳ ಮೇಲೆ ಈ ನಾನ್ ಓವನ್ ಬಟ್ಟೆಯನ್ನು ನಾವು ಸುತ್ತಬೇಕಾಗತ್ತೆ. ಇದರಿಂದ ಬಿಳಿ ಕಾಂಡಕೊರಕ ಕೀಟಗಳು ಹೊರಗಡೆ ಬರೋದು ತಪ್ಪುತ್ತೆ. ಈ 2 ಕಾರ್ಯಾಚರಣೆಗಳನ್ನು ನಾವು ಆದಷ್ಟು ಬೇಗ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕಾಗತ್ತೆ. ಜೊತೆಗೆ ರಾಸಾಯನಿಕ ಕ್ರಮಕ್ಕೆ ಬಂದರೆ ಪ್ರತಿ 200 ಲೀಟ್ರ್ ನೀರಿಗೆ 400 ಮಿಲಿಲೀಟ್ರ್ನಷ್ಟು ಫೆಂಥೋಯೇಟ್ 50 EC ಕೀಟನಾಶಕವನ್ನು 200 ಮಿಲಿಲೀಟ್ರ್ನಷ್ಟು ವೆಟ್ಟಿಂಗ್ ಏಜೆಂಟ್ ಅಥವಾ ತೇವ ಮಾಡುವಂಥ ಒಂದು ಪದಾರ್ಥಕ್ಕೆ ಬೆರೆಸ್ಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪ ಈ ರೆಂಬೆಗಳಿಗೆ ರೆಕ್ಕೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಕಾಫಿ ಬೆಳೆಯಲ್ಲಿ ಹನುಕಲನ್ನು ತೆಗೆದೇ ಇದ್ದರೆ ಕಾಫಿ ಕಾಯಿಕೊರಕ ಕೀಟದ ಹತೋಟಿಯನ್ನು ನಾವು ಕೈಗೊಳ್ಳಲೇಬೇಕಾಗತ್ತೆ. ಪ್ರತಿ ಎಕರೆಗೆ ನಾವು 10ರಷ್ಟು ಈ ಬ್ರೋಕಾ ಬಲೆಗಳನ್ನು ಅಳವಡಿಸಬೇಕಾಗತ್ತೆ. ಅಗತ್ಯ ಇದ್ದರೆ ಈ ಲ್ಯೂರ್ ಮತ್ತು ನೀರನ್ನು ಪುನಃ ತುಂಬಿಸಬೇಕಾಗತ್ತೆ. ರೋಬಸ್ಟ ಕಾಫಿ ತೋಟಗಳಲ್ಲಿ ಈ ಮೀಲಿ ಬಗ್ ಅಥವಾ ಈ ಸಸ್ಯ ತಿಗಣೆ ನಿರ್ವಹಣೆ ಬಹಳ ಮುಖ್ಯ. ಇದಕ್ಕೋಸ್ಕರ ನಾವು ಜೈವಿಕ ಕ್ರಮವನ್ನು ಅನುಸರಿಸ್ಬೋದು. ಈ ಪರಾವಲಂಬಿ ಕೀಟವಾದಂಥ ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿಯನ್ನು ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಪ್ರತಿ ಎಕರೆಗೆ 5,000ರಿಂದ 10,000ರಷ್ಟು ಈ ಕಣಜದ ಜಾತಿಗೆ ಸೇರಿದಂಥ ಕೀಟ ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿಯನ್ನು ನಾವು ಬಿಡುಗಡೆ ಮಾಡ್ಬೋದು. ಈ ಕೀಟಗಳು ಈ ಮೀಲಿ ಬಗ್ನ ಮೇಲೆ ದಾಳಿ ಮಾಡಿ ಅವುಗಳನ್ನು ತಿನ್ನೋದ್ರ ಮೂಲಕ ಅವುಗಳನ್ನು ಸಾಯಿಸ್ತವೆ. ಇನ್ನು ತೀವ್ರವಾದಂಥ ಈ ಮೀಲಿ ಬಗ್ ಅಥವಾ ಈ ಬಿಳಿ ಹೊಟ್ಟಿನ ತಿಗಣೆ ಸೋಂಕಿ ಏನಾದರೂ ಕಂಡುಬಂದರೆ ಪ್ರತಿ 200 ಲೀಟ್ರ್ ನೀರಿಗೆ 50 ಮಿಲಿಲೀಟ್ರ್ನಷ್ಟು ಎಮಿಡಾಕ್ಲೋಪ್ರಿಡ್ 17.8 SL ಮತ್ತು 200 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಬೇರು ತಿಗಣೆ ಅಥವಾ ಈ ರೂಟ್ ಮೀಲಿ ಬಗ್ ಬಾಧೆ ಏನಾದರೂ ಕಂಡುಬಂದರೆ ಪ್ರತಿ 200 ಲೀಟ್ರ್ ನೀರಿಗೆ 120 ಮಿಲಿಲೀಟ್ರ್ನಷ್ಟು ಎಮಿಡಾಕ್ಲೋಪ್ರಿಡ್ 17.8 SL ಬೆರೆಸ್ಕೊಂಡು ಸೋಂಕಿತ ಗಿಡದ ಬೇರಿನ ಸುತ್ತಲಿನ ಭಾಗಕ್ಕೆ ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ಕಾಫಿ ಪ್ರಾಥಮಿಕ ಈ ನರ್ಸರಿ ಪಾತಿಗಳಲ್ಲಿ ಕಾಫಿ ಸಸಿಗಳು ನೆಲದ ಮಟ್ಟ ಅಥವಾ ಕಾಂಡ ಮಣ್ಣನ್ನು ಸಂಪರ್ಕಿಸುವಂಥ ಪ್ರದೇಶದ ಬಳಿ ಕಂದು ಬಣ್ಣವನ್ನು ತೋರಿಸ್ತವೆ. ಇದು ಅಂಗಾಂಶದ ಕೊಳೆಯುವಿಕೆಯ ಒಂದು ಲಕ್ಷಣ ಆಗಿರುತ್ತೆ. ಮೊಳಕೆ ಸಾವಿಗೂ ಕೂಡ ಇದು ಕಾರಣ ಆಗುತ್ತೆ. ಈ ಕೊಳೆಯುವಿಕೆಗೆ ಮುಖ್ಯವಾದ ಕಾರಣ ಅಂದರೆ ನಾವು ಹೆಚ್ಚು ನೀರನ್ನು ಹಾಕುವಂಥದ್ದು. ಇನ್ನು ಮೊಳಕೆಗಳ ಅತಿಯಾದ ಒಂದು ದಟ್ಟಣೆಯಿಂದ ಕೂಡ ಈ ಕೊಳೆ ರೋಗ ಕಂಡುಬರುತ್ತೆ. ಈ ಸಸಿಮಣ್ಣಿನಲ್ಲಿ ಕಂಡುಬರುವಂಥ ಈ ಕಾಲರ್ ಕೊಳೆತ ರೋಗಕ್ಕೆ ನಾವು ಕೆಲವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಹೆಚ್ಚು ನೀರನ್ನು ಹಾಕೋದನ್ನು ತಪ್ಪಿಸ್ಬೇಕು. ಈ ಸೋಂಕಿತ ಸಸಿಗಳನ್ನು ತೆಗೆದುಹಾಕಬೇಕಾಗತ್ತೆ ಮತ್ತು ನಾಶಪಡಿಸಬೇಕಾಗತ್ತೆ. 30 ದಿನಗಳ ಅಂತರದಲ್ಲಿ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಷ್ಟು ಕಾರ್ಬನ್ ಡೈಜಿಮ್ 50 WP ಅಥವಾ 2 ಗ್ರಾಂನಷ್ಟು ಮ್ಯಾಂಕೋಜಬ್ 75 WP ಬೆರೆಸ್ಕೊಂಡು ಆ ಸಸಿಮಡಿಗೆ ನಾವು ಹಾಕಬೇಕಾಗತ್ತೆ. ಅಂದರೆ ಅದನ್ನು ನೆನೆಸಬೇಕಾಗತ್ತೆ. ಮುಖ್ಯವಾಗಿ ಈ ಟೋಪಿ ಹಂತ ಮತ್ತು ಚಿಟ್ಟೆ ಹಂತದ ಕಾಫಿ ಸಸಿಗಳಲ್ಲಿ ಈ ಅಂಗಾಂಶಗಳ ಕೊಳೆಯುವಿಕೆಯನ್ನು ನಾವು ಕಾಣ್ತೇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿಯನ್ನು ಕೇಳಿದ್ರಲ್ಲ, ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿ, ಅರಬಿಕಾ ಚೆರಿ 15,400 ರೂಪಾಯಿಯಿಂದ 17,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,500 ರೂಪಾಯಿ, ರೋಬಸ್ಟಾ ಚೆರಿ 12,700 ರೂಪಾಯಿಯಿಂದ 13,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ನಾಪೊಕ್ಲು ಕುಂಜಿಲ ಕಾರಳಾನ ಕೈಬುಲಿರ ಅಪ್ಪಣ್ಣ ಮಾಜಿ ಸುಬೇದಾರ್ ಅಯ್ಯಂಗತಾಂಡ 75ನೇ ಬೈತಲು ಇಂದು ಮಜ್ಜನ ದಂಡರೆ ಗಂಟೆಗೆ ಮರಣಪಟ್ಟಿದ್ದು ಕೈಬುಲಿರ ಅಪ್ಪಣ್ಣ ಅಯ್ಯಂಗಡ ಆಕೆರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ಪಕ್ಕ ವಾಸಯಿಂಜ ಮನಿಯಪ್ಪಂಡ ಪೌತಿ ವಿಠಲ್ ಕಾರ್ಯಪ್ಪ ಅಯ್ಯಂಗಡ ಪೊಣ್ಣು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ನಿವೃತ್ತ ಪ್ರಿನ್ಸಿಪಾಲ್ ದೇವಮಾಜಿ ಅಯ್ಯಂಗ ಇಂದು ಮರಣಪಟ್ಟಿದ್ದು 87 ಬೈತ್ರ ಮನಿಯಪ್ಪಂಡ ದೇವಮಾಜಿ ಅಯ್ಯಂಗಡ ತಾಮನೆ ಪಾರ್ವಂಗಡ ದಪ್ಪನ ಕಾರ್ಯ ನಾಳೆ ಮಜ್ಜನ ಮಡಿಕೇರಿ ಕೊಡೋ ಸಮಾಜ ಹತ್ರ ಕ್ಯಾಕೊಳತ್ತು ನಡಪ. ಬೆಳ್ಳೂರು ಕಾರ್ಲಾನ ಇಟ್ಟಿರ ಗಪ್ಪು ಅಯ್ಯಪ್ಪಂಗ ಇಂದು ಮರಣಪಟ್ಟಿದ್ದು 95 ಬೈತ್ರ ಇಟ್ಟಿರ ಗಪ್ಪು ಅಯ್ಯಪ್ಪಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಅಯ್ಯಂಗಡ ಒಕ್ಕ ತೂಟಗಳತ್ತು ನಡಪ ಅಂದು ಒಕ್ಕ ಕಾರ ಅರಚಿಟ್ಟಿತ್ತು. ಕುಶಾಲನಗರ ಹೋಬಳಿ ಹೊಸಪಟ್ಟಣ ಗ್ರಾಮದ ಬಿ ವೀರರಾಜು ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ 73ನೇ ವರ್ಷ ಪ್ರಾಯದಲ್ಲಿ ನಿಧನರಾಗಿದ್ದಾರೆ. ಬಿ ವೀರರಾಜು ಅವರ ಅಂತ್ಯಕ್ರಿಯೆ ನಾಳೆ ಹೊಸಪಟ್ಟಣ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕೆದಮೂಳೂರು ಗ್ರಾಮದ ತೋಮರ ನಿವಾಸಿ ಕುವೇಂದ್ರ ದಿವಂಗತ ಸೋಮೇನವರ ಧರ್ಮಪತ್ನಿ ಭವಾನಿಯವರು 68ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 3:45 ಗಂಟೆಗೆ ನಿಧನರಾಗಿದ್ದಾರೆ. ಕುವೇಂಡಿರ ಭವಾನಿಯವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆ ತಾಲೂಕು ಕೆದಮೂಳೂರು ತೋರಾ ಗ್ರಾಮದ ಕೊರತಿಕಾಡಿನ ನಿವಾಸಿ ಯರವರ ಬುಳ್ಳಿಯವರು ತಮ್ಮ 70ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 4:15 ಗಂಟೆಗೆ ನಿಧನರಾಗಿದ್ದಾರೆ. ಬುಳ್ಳಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೃತರ ಸ್ವಗೃಹ ಕೊರತಿಕಾಡಿನಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಸಹಕಾರಿ ಕ್ಷೇತ್ರ ತುಂಬಾ ಮುಖ್ಯ ಆದ ಒಂದು ಆರ್ಥಿಕ ಕ್ಷೇತ್ರ ಆಗಿದ್ದು ಭಾರತದಲ್ಲಿ ಈ ಕ್ಷೇತ್ರ ತುಂಬಾ ಆಳ ಆಗಿ ಬೆಳೆದುಟ್ಟು ಜಗತ್ತಿನ ಎಲ್ಲಾ ರಾಷ್ಟ್ರದ ಆರ್ಥಿಕ ಹಿಂಜರಿಕೆಯಿಂದ ಕಷ್ಟ ಅನುಭವಿಸಿರೋ ಭಾರತದಲ್ಲಿ ಸಹಕಾರಿ ಕ್ಷೇತ್ರ ತುಂಬಾ ಗಟ್ಟಿ ಇರೋದ್ರಿಂದ ಅದರ ಪರಿಣಾಮ ಭಾರತದ ಮೇಲೆ ಅಷ್ಟಾಗಿ ಆತ್ಲೇತ. ಪ್ರಾಂಶುಪಾಲರಾದ ಡಾ ದಯಾನಂದ ಕೆಸಿಯವು ಹೇಳಿದ್ರು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಂತರಿಕ ಗುಣಮಟ್ಟ ಕೋಶ ಅರ್ಥಶಾಸ್ತ್ರ ವಿಭಾಗದ ಕೊಡುಕಟ್ಟಲ್ಲಿ ಯುವಜನತೆಗೆ ಸಹಕಾರಿ ಕ್ಷೇತ್ರದ ಅರಿವು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಸಹಕಾರಿ ತರಬೇತಿ ಸಂಸ್ಥೆನ ಪ್ರಾಂಶುಪಾಲರಾದ ಡಾ ರೇಣುಕಾ ಎಸ್ಆರ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಮಾರ್ಚ್ 2025ಕ್ಕೆ ನಡೆದ 2ನೇ ಪಿಯುಸಿ ಪರೀಕ್ಷೆಯ ಫಲಿತಾಂಶ ನಾಳೆ ಮಧ್ಯಾಹ್ನದ ಮೇಲೆ https://kar.nic.in ಜಾಲತಾಣದಲ್ಲಿ ಬಿಡುಗಡೆಯಾದೆಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿನ ಅಧ್ಯಕ್ಷರು ತಿಳಿಸಿದರು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗ ಇದೇ 9:00 11 ಗಂಟೆಯಿಂದ 1 ಗಂಟೆಗೆ ಮುಟ್ಟ ಕುಶಾಲನಗರ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ಹಂಚಿಕೆ ಮಾಡಿ ನೋಟರಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನ ತಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ನಿಧಾನ ಸೇರಿದಂಗೆ ಬೇರೆ ಬೇರೆ ತರಲ್ಲಿ ತೊಂದರೆ ಕೊಡುತ್ತಿರುವ ಸರ್ಕಾರಿ ಅಧಿಕಾರಿ ಅಲ್ಲರೆ ಚಾಕ್ರಿದಾರರ ವಿರುದ್ದ ದೂರುಗಳನ್ನ ಗೊತ್ತುಪಡಿಸಿದ ಪತ್ರದಲ್ಲಿ ಕೊಡಕು. ಜಾಸ್ತಿ ಮಾಹಿತಿ ಬೇಕರೆ ಗೌಳಿಬೀದಿಯಲ್ಲಿರುವ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿಯಿಂದ ಪಡ್ಕಣಕ. 2025-26 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಗುಣಮಟ್ಟದ ಶಿಕ್ಷಣ ಕೊಡುಗೆ. ಪರಿಶಿಷ್ಟ ಜಾತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಜಿಲ್ಲೆಯ ಹೆಸರು ಪಡೆದ ಶಾಲೆಗಳಿಗೆ ಸೇರಿಸಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ 15ರಿಂದ ಮೇ 3ಕ್ಕೆ ಮುಟ್ಟಾವಕಾಶ ಇದ್ದದೆ. ಮೇ 9ಕ್ಕೆ ಪ್ರವೇಶ ಪರೀಕ್ಷೆ, 13ಕ್ಕೆ ಫಲಿತಾಂಶ ಪ್ರಕಟ ಇದೆ. 17ಕ್ಕೆ ಅರ್ಹತೆ ಇರುವ ವಿದ್ಯಾರ್ಥಿಗಳನ್ನ ಕೌನ್ಸೆಲಿಂಗ್ ಮೂಲಕ ಆಯ್ಕೆ ಮಾಡಿಕೊಂಡವೆ. ಆಯ್ಕೆಯಾದ ಶಾಲೆಗೆ ಸೇರಿಕೆ ಮೇ 31 ಆಖರಿ ದಿನ ಆಗಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. 2025-26 ಸಾಲಿಗೆ ಕ್ರೀಡಾಶಾಲೆ ವಸತಿ ನಿಲಯಗಳಿಗೆ 8ನೇ ತರಗತಿ ಮತ್ತೆ ಸುರಣ ಪಿಯುಸಿಗೆ ಈಗಾಗಲೇ ಆಯ್ಕೆ ಪ್ರಕ್ರಿಯೆ ಮಾಡಿಳು. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಅವಕಾಶದಿಂದ ವಂಚಿತರಾದ ಕ್ರೀಡಾಪಟುಗಳನ್ನ ಆಯ್ಕೆನ ಇದೇ 15ಕ್ಕೆ ಹಾಕಿ ಆಟಕ್ಕೆ ಮೈಸೂರು ಚಾಮುಂಡಿ ವಿಹಾರ ಆಟದ ಬಾಣೆ, ಜಿಮ್ನಾಸ್ಟಿಕ್ ತುಮಕೂರು, ಫುಟ್ಬಾಲ್ ಹಾಸನ ಜಿಲ್ಲಾ ಆಟದ ಬಾಣೆ, 17ಕ್ಕೆ ಅಥ್ಲೆಟಿಕ್ಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಮತ್ತೆ ಕಬಡ್ಡಿ ಉಡುಪಿ ಜಿಲ್ಲಾ ಆಟದ ಬಾಣೆಯಲ್ಲಿ ನಡೆದಿದೆ. ಕುಸಿರವು ಈ ಶಿಬಿರದಲ್ಲಿ ಭಾಗವಹಿಸಕ ಎಲ್ಲವೂ ತಮ್ಮ ಹತ್ತಿರದ ಪರಿಸರನ ಲಾಯಕಲ್ಲಿ ಇಟ್ಟುಕಣಿಕೆ ಸುರಣ ಆದ್ಯತೆ ಕೊಡದರೊಟ್ಟಿಗೆ ಆರೋಗ್ಯ ನೈರ್ಮಲ್ಯ ಹಂಗೆ ಪರಿಸರ ಸಂರಕ್ಷಣೆಯನ್ನು ಸಂಕಲ್ಪ ಮಾಡಕೂತ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕುಶಾಲನಗರ ಸ್ಥಳೀಯ ಸಂಸ್ಥೆನ ಅಧ್ಯಕ್ಷರಾದ ಡಾ ಪ್ರವೀಣ್ ದೇವರಗೊಂಡ ಸೋಮಪ್ಪ ಅವು ಹೇಳಿದವು. ಭಾರತ್ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಹಂಗೆ ಶಾಲಾ ಶಿಕ್ಷಣ ಇಲಾಖೆನ ಕೂಡುಕಟ್ಟಲಿ ಮುಳುಸೋಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಾಟಾಗಿದ್ದ ತಾಲೂಕು ಮಟ್ಟದ ಶಾಲಾ ಮಕ್ಕಳ ಬೇಸಿಗೆ ಶಿಬಿರದ ನಿಟ್ಟಿನಲ್ಲಿ ನಡೆದ ಪರಿಸರ ಜಾಗೃತಿ ಆಂದೋಲನಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತೀ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವಿರಸ್ಪೇಟೆ ತಾಲೂಕು ಸಿದ್ದಾಪುರ ಗುಹ್ಯ ಗ್ರಾಮದ ಶ್ರೀ ಮಂತ್ರಮೂರ್ತಿ ಮತ್ತು ಪಾಷಣಮೂರ್ತಿ ತೆರೆ ಮಹೋತ್ಸವವು ಇದೇ ತಿಂಗಳ 8ರಂದು ಮಂಗಳವಾರ ರಾತ್ರಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಕಿಟ್ಟು ಪೂಜಾರಿಯವರು ವಿನಂತಿಸಿಕೊಂಡಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಾಪೋಕ್ಲು ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವ ಈ ತಿಂಗಳ 8ರಿಂದ 10ನೇ ತಾರೀಕಿನವರೆಗೆ ನಡೆಯಲಿದ್ದು, 8ರಂದು ಮಂಗಳವಾರ ಬೆಳಿಗ್ಗೆ 8 ಗಂಟೆಗೆ ಮಹಾಪೂಜೆ, ಸಂಜೆ 6:30 ಗಂಟೆಗೆ ಧ್ವಜಾರೋಹಣ, ದೀಪಾರಾಧನೆ, ದೇವರ ಬಲಿ, 9ರಂದು ಬುಧವಾರ ಮುಂಜಾನೆ 5 ಗಂಟೆಗೆ ದೇವರ ದರ್ಶನ ಬಲಿ, ವಿಶೇಷ ಸೇವೆಗಳು, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ದೇವರ ಬಲಿ ಪಟ್ಟಣಿ, ಸಂಜೆ 4:30 ಗಂಟೆಗೆ ವಾದ್ಯಗೋಷ್ಠಿಯೊಂದಿಗೆ ನಾಪೋಕ್ಲು ಪೇಟೆಯಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ, ಕಾವೇರಿ ನದಿಯಲ್ಲಿ ತೀರ್ಥ ಸ್ನಾನ, ನಂತರ ದೇವರ ದರ್ಶನ ಬಲಿ, ವಸಂತ ಪೂಜೆ, 10 ಗಂಟೆಗೆ ಗುರುವಾರ ಶುದ್ಧ ಕಲಶ ಮಹಾಪೂಜೆ ನಡೆಯಲಿದೆ. ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ನುರಿತ ಅರ್ಹ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಡ್ ಪದವಿ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಬೇಕಾದ ಸಂಖ್ಯೆ 7599525995. ಸುಳುಗೋಡು ಪಾಲ್ಪಾರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇರೋ ತಂಜನೆ ಕಾಲ್ತರ ನಮ್ಮೆರ ಮಾರಿಪತ್ಲು ನಾಳೆ ಚೌವಾಚ ಪೊಲಕ 5:30 ಗಂಟೆಗೆ ಗಣಪತಿ ಹೋಮ, 8:30 ಗಂಟೆಗೆ ಕಲಶ ಪೂಜೆ ಪಿಂಜ ಕಲಶಾಭಿಷೇಕ, ಮಧ್ಯಾಹ್ನ 12:30 ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಪಿಂಜ, 1:30 ಗಂಟೆಗೆ ಕೂಳುದಾನ ನರ್ಪ. ಭಕ್ತ ಮಹಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಂಡು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ. ಸಮಯ 7:29:02 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪಂಡ್ ಗ್ರಾಮ ಕೋರು ಸ್ಕೂಲ್ ರನಿಕೆ ಶುರುವಾಯಿತು. ಇಕ್ಕ ಮುಚ್ಚುವ ಸ್ಥಿತಿಯುಳ್ಳ ಸರ್ಕಾರಿ ಸ್ಕೂಲ್ನ ಉಳ್ತಿಯೋಕು ಬೋಂಡಿಯನಂತ ಎಲ್ಲಾ ತರತರ ಸಹಕಾರತ್ನ ಕೊಡುಪದಾಯಿತು ಶಾಸಕ ಡಾಕ್ಟರ್ ಮಂಥರಗೌಡ ಅಣ್ಣಿಚಿ. ಶಾಂತಳ್ಳಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ನಡೆದ ನಿಂಜ ಸ್ಕೂಲರ 100 ತಮ್ಮ ಆಖಿರಿ ಸಮಾರಂಭದ ಕೊರವು ಕಾರ್ಯಕ್ರಮ ವಹಿಸಿನ ತಕ್ಕ ಪರಂದ ಅವು ಖಾಸಗಿ ಶಿಕ್ಷಣ ಸಂಸ್ಥೆಯರ ಮೇಲೆ ಅಪ್ಪ ಒಂಗ ಕೊದಿಬಿಳ್ತಿನುಳ್ಳನಗೊಂಡು ಸರ್ಕಾರಿ ಸ್ಕೂಲ್ ಬಪ್ಪ ಮಕ್ಕಳ ಕಣಕ ಕಮ್ಮಿಯಾಯಿನುಂಡು ಅರಿಚಿಟ್ಟಿತ್ತು. ಇಂಥ ನೇರತ್ತು 100 ತಮ್ಮ ಕೈಚಿನುಳ್ಳ ಶಾಂತಳ್ಳಿ ಸರ್ಕಾರಿ ಸ್ಕೂಲ್ ಕಾಯ್ತು ನೈಚ ಉಪಾಧ್ಯಾಯ ಪಿಂಜ ಇಲ್ಲಿ ಓದಿದ ಮಕ್ಕಳ ಒರೇ ಜಾಗತ್ ಕೂಟುವನಿಕೆ ಮಾಡಿದಂತೆ ಖುಷಿಯ ವಿಷಯ ನೆನಚಿ. ಶತಮಾನೋತ್ಸವ ಸಮಿತಿ ಅಧ್ಯಕ್ಷಗಳು ಅನ್ನ ವಿಧಾನ ಪರಿಷತ್ರ ಮಾಜಿ ಸದಸ್ಯಗಳನ್ನ ಎಸ್ ಜಿ ಮೇದಪ್ಪ ಈ ಸಂದರ್ಭದ ತಕ್ಕ ಬಂದತ್ತು. ಸ್ಕೂಲರ 100 ನಂಬರ ಮಾರಿಪತ್ತು ಸ್ಕೂಲ್ ಸೇವೆ ಮಾಡಿತ್ತು ನಿವೃತ್ತಗಳನ್ನ ವರ್ಗ ಆನ ಪಿನ್ಯಾ ಬೆಂದು ಉಪಾಧ್ಯಾಯ ಸನ್ಮಾನ ಮಾಡಿಚಿ.